ಕೇಳ್ತಾ ಇದ್ದೀರಾ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ ಆಗಿದೆ 6:51. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ ಮೀಡಿಯಂ 675 ಕಿಲೋ ಆರ್ಟ್ಸ್ಗಳಲ್ಲಿ ಭದ್ರಾವತಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ, ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್ ಇದಕ್ಕೆ ಸರಿಸಾಟಿಯೇ ಇಲ್ಲ. ಪ್ರತಿದಿನ ಬೆಳಗ್ಗೆ 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾ ಬೆಳಕೆ, ಮೌಲ್ಯಾಧಾರಿತ ಕಥನಗಳ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದೆಯಾ? ಬಂಪರ್ ಸಮಂಶ ಸಿಂಧು ಪಾತ್ರೆ ಸುರ ಸರೋವರ ಶಾಖಾ ಲೇಖನಿ ಪತ್ರ ಮಂತ್ರಿ ಲಿಖತಿ ಯದಿ ಗೃಹೀತ್ವ ಶಾರದಾ ಸರ್ವಕಾಲ ತದಪಿ ತವ ಗುಣಾನಾಂ ಈಶ ಪಾರಂದಯಾತಿ. ಓಂ ಶಾಂತಿ ಶಾಂತಿ ಶಾಂತಿ. ಗೋ ಆಧಾರಿತ ಸಾವಯವ ಕೃಷಿಯ ಮೂಲಕ ಗ್ರಾಮದ ಉನ್ನತಿಯನ್ನ ಹೇಗೆ ಸಾಧಿಸಿಕೊಳ್ಬೇಕು ಅಂತಕ್ಕಂತ ಈ ರೈತ ಸಮಾವೇಶದಲ್ಲಿ ಯಾರ ಆಶ್ರಯದಲ್ಲಿ, ಯಾರ ಶ್ರೀಮಠದ ಈ ಪ್ರಾಂಗಣದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆಯೋ ಅಂತಹ ಪೂಜ್ಯಪಾದ ಮಹಾಂತ ರುದ್ರೇಶ್ವರ ಶ್ರೀಗಳವರ ಅಡಿದಾವರೆಗಳಿಗೆ ವಂದಿಸಿ ನಾವೆಲ್ಲರೂ ಹುಟ್ಟಿ ಬದುಕಿ ಬಾಳಿತ್ತು ಪಂಚಭೂತಗಳ ಅಸ್ತಿತ್ವದ ಮೇಲೆ. ಪಂಚಮಹಾಭೂತಗಳು ಅಂದ್ಕೊಳ್ಳೆ ಬಹಳ ಜನರಿಗೆ ಏನ್ ಅನಿಸ್ತಿತ್ತು ಅಂದ್ರ ಇದು ಯಾವ ಎಲ್ಲಿಯೋ ಭೂತ ಇದ್ದಂತ ಕಾಣಿಸ್ತಾವು ಅಥವಾ ಯಾವ್ದಾದ್ರೂ ಪಿಶಾಚಿಗಳಿರ್ಬಹುದು ಅಂತ ಬಹಳ ಜನರ ತಲೆಯೊಳಗ ಈ ಪಂಚಮಹಾಭೂತ ಶಬ್ದದ ಬಗ್ಗೆ ಇರುವಂತ ಒಂದು ತಿಳುವಳಿಕೆ. ಪಂಚಮಹಾಭೂತಗಳ ಭೂತ ಅಂದ್ರೆ ಜೀವ, ಅದು ಯಾವುದೇ ಇರಲಿ. ನಮ್ಮ ಋಷಿಗಳು ಹೇಳಿದ್ದು 84 ಲಕ್ಷ ಜೀವರಾಶಿಗಳು, ಭೂಮಿಯಿಂದ ಬೆಳೆದು ಬರುವಂತ 21 ಲಕ್ಷಗಳು, ನೀರಿನಲ್ಲಿ ಹುಟ್ಟುವಂತ 21 ಲಕ್ಷ, ತತ್ತಿಯೊಳಗಿಂದ ಹೊರಗೆ ಬರುವಂತ 21 ಲಕ್ಷ, ಮಾತೆಯ ಗರ್ಭದಿಂದ ನೇರವಾಗಿ ಬರುವಂತ 21 ಲಕ್ಷ, ಹೀಗೆ 84 ಲಕ್ಷ ಪ್ರಕಾರದ ಜೀವರು, ಬೇರೆ ಬೇರೆ ಬೇರೆ ಬೇರೆ ಜೀವರು, ಒಂದ್ರಂಗ್ ಒಂದಿಲ್ಲ ಅಂತ ತಿಳ್ಕೊಂಡು 84 ಲಕ್ಷ ಅಂತ ಕರ್ಕೊಂಡು ಬಂದ್ರು. ಒಂದ್ರಂಗ್ ಒಂದಿರುವುದಿಲ್ಲ, ಬೇರೆ ಬೇರೆ. ಮನುಷ್ಯರಂಗ್ ದನಗಳಿಲ್ಲ, ದನಗಳಂಗ್ ಮತ್ತೊಬ್ರಿಲ್ಲ, ಮತ್ತೊಬ್ಬರಂಗ್ ಮತ್ತೊಬ್ರಿಲ್ಲ, ಹೀಗೆ. ಅದರಲ್ಲಿ ಭೂಗರ್ಭದಲ್ಲಿರುವಂತ ಸಣ್ಣ ಅಣುಜೀವಗಳನ್ನ ಹಿಡ್ಕೊಂಡು ಆನೆಯವರಿಗೆ ದೊಡ್ಡ ಜೀವರವರೆಗೆ ಎಲ್ಲವೂ ಸೇರ್ಕೊಂಡಿವೆ. ಎಲ್ಲವುಗಳ ಶರೀರ ನಿರ್ಮಾಣ ಆಗಿದ್ದು ಈ 5 ತತ್ವಗಳಿಂದ, ಮಣ್ಣು, ನೀರು, ಅಗ್ನಿ, ಗಾಳಿ, ಆಕಾಶ. ನಮ್ಮ ಶರೀರದೊಳಗೆ ಯಾವ್ದ್ಯಾವ್ದು ಗಟ್ಟಿ ಭಾಗ ಅಂತ ಐತಿ ಅದೆಲ್ಲ ಮಣ್ಣಿಂದು. ಹೇಗೆ ತಿಳ್ಕೊಳ್ಳೋದ್ರಿ ನೀವು ಅಂತ ಕೇಳಬಹುದು. ಇದ್ರೊಳಗೆ ಯಾವ್ದ್ಯಾವ್ದು ಗಟ್ಟಿ ಭಾಗ ಅಂತ ಐತೆ ಅದೆಲ್ಲ ಮಣ್ಣಿಂದು. ಇದ್ರೊಳಗೆ ಯಾವ್ದ್ಯಾವ್ದು ದ್ರವ ರೂಪದಲ್ಲಿ ಐತಲ್ಲ ಅದು ರಕ್ತ ಆಗಿರಬಹುದು, ಮೂತ್ರೆ ಆಗಿರಬಹುದು, ದೇವರಾಗಿರಬಹುದು, ವೀರ್ಯಾಣು ವೀರ್ಯ ಆಗಿರಬಹುದು, ಈ ಲಾಲಾರಸ ಆಗಿರಬಹುದು, ಇದೆಲ್ಲ ಜಲದ ಅದು ನೀರಿನಿಂದ ಆಗುತ್ತು ಅಂತ. ಹಸಿವೆ, ತೃಷೆ, ನಿದ್ರೆ, ತೇಜ ಇವು ಮುಂತಾದವುಗಳಿಗೆ ಏನ್ ಕಂಡು ಬರ್ತಾವಲ್ಲ, ಇವೆಲ್ಲ ಅಗ್ನಿ ಇದ್ರೆ ಬಿಸಿ ಇದ್ರೆ ಇವೆಲ್ಲ ಇರ್ತಾವು. ಒಂದ್ ವೇಳೆ ಬಿಸಿ ಇರ್ಲಿಲ್ಲ ಅಂದ್ರೆ ಇವು ಯಾವ ಇರಂಗಿಲ್ಲ, ಎಲ್ಲ ಮುದುಡು ಹೋಗ್ತಾವ ಈ ಶರೀರದಲ್ಲಿ ಓದವು ಅಂತ. ಆಮೇಲೆ ಈ ಚಲನ ವಲನ ಧಾವನ ಆಕುಂಚನ ಪ್ರಸರಣಗಳು ಅಂತ, ಚಲನ ನಡಿತೀವಿ ಅಂತಂದ್ರ ಗಾಳಿ ನಿಂತಲ್ಲೇ ನಿಂದ್ರಂಗಿಲ್ಲ, ನಡೀತಿರ್ತೈತಿ ಅಂದ್ರ ನಮ್ ಶರೀರದೊಳಗ್ ಗಾಳಿ ಇದೆ ಅಂತ ಅರ್ಥ. ಇವೆಲ್ಲ ಮಣಿತಿದ್ದು ಅಂತಂದ್ರ ಈ ಕಡೆ ಮಣಿತೈತಿ ಈ ಕಡೆ ಇವೆಲ್ಲ ಆಗ್ತಿದ್ದು ಅಂದ್ರ ವಲನ ಅಂದ್ರ ತಿರುಗ್ತೈತಿ ಅಂತ, ಧಾವನ ಅಂದ್ರ ಓಡ್ತೈತಿ. ಒಂದ್ಸಾರಿ ಆಕುಂಚನ ಆಗ್ತದ, ಒಂದ್ಸಾರಿ ಪ್ರಸರಣ ಆಗ್ತದ, ಹೀಗ ಆಗ್ತಿತ್ತು ಅಂದ್ರ ವಾಯು ತತ್ವ ಇದ್ರೊಳಗ ಐತಿ ಅಂತ. ಆಮೇಲೆ ಯಾವ್ದ್ಯಾವ್ದು ಕೊಳ್ ಅಂತ ಐತಿ, ಹೊರಗರೆ ಇರ್ಲಿ ಬೇಡ ಒಟ್ಟಿ ಒಳಗರೆ ಇರ್ಲಿ, ಆ ಕೊಳ್ ಇದ್ರೆ ಎಲ್ಲ ಸರಿ ಇರ್ತೈತಿ, ಕೊಳ್ಳೆ ಎಲ್ಲ ಮುಚ್ಚಿ ಹೋಯ್ತು ಅಂತಂದ್ರ ಅವ ತೀರ್ದ ಅಂತ ತಿಳ್ಕೊಬೇಕು. ಎಲ್ಲಿವರೆಗೆ ಹೊಟ್ಟಿಯೊಳಗ ತಲಿಯೊಳಗ ಎಲ್ಲ ಕಡೆ ಅವಕಾಶ, ಅದಕ್ಕ ಆಕಾಶ ಅಂತ ಕರೆಯೋದು. ಆಕಾಶ ಅಂದ್ರೆ ಸ್ಪೇಸ್, ಅವಕಾಶ. ಇವು ಐದು ಸೇರಿ ಎಲ್ಲ ಜೀವಗಳು ನಿರ್ಮಾಣ ಆಗಿವೆ. ಒಂದ್ ಗಿಡ ಇದ್ರೆ ಗಿಡದಲ್ಲಿ ಐದು ಅದಾವ, ಒಂದ್ ಬೆಳೆ ಇತ್ತು ಅಂದ್ರೆ ಆ ಬೆಳೆಯಲ್ಲಿ ಐದು ತತ್ವಗಳಿವೆ, ಒಂದು ಸಣ್ಣ ಜೀವ ಇತ್ತು ಅಂದ್ರೆ ಅದರ ತಯಾರಾಗುವ ಸಲುವಾಗಿ ಈ ಐದು ತತ್ವಗಳು ಅದರೊಳಗೆ ಅದಾವ. ಇಡೀ ಸೃಷ್ಟಿ ನಿಂತದ್ದು ಈ ಪಂಚಮಹಾಭೂತಗಳ ಮೇಲೆ, ಐದು ತತ್ವಗಳ ಮೇಲೆ. ಹುಟ್ಟಿದ್ದು ಅದರಿಂದ, ಬದುಕಿದ್ದು ಅದರಿಂದ, ನಮಗ್ ಬದುಕ್ಲಿಕ್ಕೂ ಮತ್ತೆ ಅನ್ನ ಬೇಕು, ನೀರು ಬೇಕು, ಗಾಳಿ ಬೇಕು, ಉಷ್ಣತೆ ಬೇಕು, ಮತ್ತೊಂದು ತಿರುಗಾಡ್ಲಿಕ್ಕೆ ಅವಕಾಶ ಬೇಕು. ಬದುಕಿದ್ದು ಈ ಐದರಿಂದ. ಆಮೇಲೆ ಒಂದು ದಿವಸ ಇದರಿಂದ ಪ್ರಾಣ ಉತ್ಕ್ರಮಣ ಆಯ್ತು ಅಂತಂದ್ರ ಎಲ್ಲರ ಶರೀರಗಳು ಮರಳಿ ಇದೇ ಐದು ತತ್ವದಲ್ಲಿಯೇ ಸೇರಿ ಹೋಗ್ತವೆ, ಎಲ್ಲವೂ ಮತ್ತೆ ಮಣ್ಣಿನಲ್ಲೇ ಸೇರಿ ಹೋಗ್ಬೇಕು. ನೀರಿಂದ ನೀರಿಗೆ ಹೋಗುತ್ತೆ, ಗಾಳಿಯಿಂದ ಗಾಳಿಗೆ ಹೋಗುತ್ತೆ, ಮಣ್ಣಿಂದ ಮಣ್ಣಿಗೆ ಹೋಗುತ್ತೆ, ಅಗ್ನಿದ ಅಗ್ನಿಗೆ ಹೋಗುತ್ತೆ, ಎಲ್ಲವೂ ಅವು ತಮ್ಮ ತಮ್ಮ ಮೂಲ ತತ್ವವನ್ನ ಸೇರಿಸ್ಕೊಂತಾವ, ಎಲ್ಲವೂ ತಮ್ಮ ತಮ್ಮ ಇದನ್ನ ತಾವು ಸೇರ್ಕೊಂಡು ಬಿಡ್ತಾವ. ಹಾಗಾದ್ರೆ ನಮ್ಮ ಸ್ವಾಸ್ಥ್ಯ ಯಾರ ಮೇಲೆ ಅವಲಂಬಿಸಿದೆ? ಅದು ವ್ಯಕ್ತಿಯ ಸ್ವಾಸ್ಥ್ಯ ಆಗಿರಬಹುದು, ಪರಿವಾರದ ಸ್ವಾಸ್ಥ್ಯ ಆಗಿರಬಹುದು, ಅಥವಾ ಈ ನಿಸರ್ಗದ ಸ್ವಾಸ್ಥ್ಯ, ಆರೋಗ್ಯ. ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ. ಇವು ಯಾರ ಮೇಲೆ ಅವಲಂಬಿಸಿಕೊಂಡವು ಅಂದ್ರ ಈ ಪಂಚಮಹಾಭೂತಗಳ ಆರೋಗ್ಯದ ಮೇಲೆ ಅವಲಂಬಿಸಿಕೊಂಡವು. ಇವೆಲ್ಲವೂ ಆರೋಗ್ಯವಾಗಿತ್ತು ಅಂತಂದ್ರ ನಾವು ಆರೋಗ್ಯವಾಗಿರ್ತೀವಿ, ಇವುಗಳ ಆರೋಗ್ಯ ಕೆಟ್ಟು ಅಂತಂದ್ರ ನಮ್ಮ ಆರೋಗ್ಯ ಕೆಟ್ಟು. ಹಾಗಾದ್ರೆ ಇವತ್ತು ತಮಗೇನ್ ಅನ್ನಿಸ್ತೈತಿ, ಮಣ್ಣಿನ ಆರೋಗ್ಯ ಚಲೋ ಐತೇನು, ಸರಿ ಐತೇನು? ನೀರಿನ ಆರೋಗ್ಯ ಸರಿ ಐತೇನು? ಗಾಳಿಯ ಆರೋಗ್ಯ ಸರಿ ಐತೇನು? ಊರ್ಜ, ಬೆಂಕಿ ಅಂದ್ರೆ ಊರ್ಜ, ಊರ್ಜ ಸರಿ ಐತೇನು? ಹಾಗಾದ್ರೆ ಆಕಾಶ ನಿರಭ್ರವಾಗಿದೆಯೇನು, ಸ್ವಚ್ಛವಾಗಿದೆಯೇನು ಅಂತ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಂಡ್ರ ಬಹುತೇಕ ಯಾವ ಪ್ರಶ್ನೆಗೂ ಸಹಿತ ಇದೆ ಅನ್ನುವಂತ ಉತ್ತರ ಬರೋದು ಬಹಳ ಕಷ್ಟ. ನಮಗ್ ಮಣ್ಣು ಕಾಣುತ್ತೆ ಮಣ್ಣಿನಂತೆ, ಆದ್ರೆ ಮಣ್ಣು ಮಣ್ಣಾಗಿ ಉಳಿದಿಲ್ಲ, ಮಣ್ಣು ಕೆಟ್ಟು ಹೋಗಿದೆ. ಇದನ್ನ ನಾನಲ್ಲ, ಯಾರು ಬೇಕಾದವ್ರು ಹೇಳ್ತಾರೆ. ಇದನ್ನ ಯಾರು ಹೇಳ್ಬೇಕು ಅಂದ್ರೆ ಮಣ್ಣನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವ್ರು ಹೇಳ್ಬೇಕು. ಮಣ್ಣಿನ ವಿಜ್ಞಾನಿಗಳು, ಸಾಯಿಲ್ ಸೈಂಟಿಸ್ಟ್ ಅಂತ ಏನಿದ್ದಾರೆ, ಅವ್ರು ಕೇಳಿದ್ರೆ ಹೇಳ್ತಾರೆ ಅವ್ರು ಮಣ್ಣು ಸರಿ ಐತೆನ್ರಿ, ಮಣ್ಣಿನ ಆರೋಗ್ಯ ಸರಿ ಇಲ್ರಿ. ಮಣ್ಣಿನ ಆರೋಗ್ಯ ಹೇಗೆ ಕಂಡುಹಿಡಿಯುದು, ಯಾವುದ್ರ ಮೇಲೆ ಡಿಪೆಂಡ್ ಐತೆ ಮಣ್ಣಿನ ಆರೋಗ್ಯ? ಹಾಗಾದ್ರೆ ಮಣ್ಣಿನ ಆರೋಗ್ಯವನ್ನ ಪರೀಕ್ಷೆ ಮಾಡೋದು ಹೇಗೆ? ಒಂದು ಅಂದ್ರೆ ಮಣ್ಣು ನೀರು ಮತ್ತು ಗಾಳಿಯನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನ ಎಲ್ಲಿವರೆಗೆ ಅತಿ ಹೆಚ್ಚು ಸಾಮರ್ಥ್ಯ ಹೊಂದಿರ್ತೈತಿ ಅದು ಆರೋಗ್ಯವಂತ ಮಣ್ಣು ಅಂತ ಕರಿಬೇಕು. ಈ ಸುಮ್ನೆ ಒಂದ್ ಕೆಜಿನೋ ಎರಡ್ ಕೆಜಿನೋ ನೀವು ಮಣ್ಣು ತಗೊಂಡ್ರಿ, ಒಂದ್ ನಾಲ್ಕಾರು ಕಡೆ ಮಣ್ಣು ತಗೊಂಡ್ ಬರ್ರಿ, ರಸ್ತೆ ಮೇಲೆ ಬಿದ್ದಂತ ಮಣ್ಣನ್ನು ತಗೊಂಡ್ ಬರ್ರಿ, ತಿಪ್ಪೆ ಮೇಲಿದ್ದಂತ ಮಣ್ಣನ್ನು ತಗೊಂಡ್ ಬಂದ್ರೆ, ಗಿಡದ ಕೆಳಗಿರುವಂತ ಮಣ್ಣನ್ನು ತಗೊಂಡ್ ಬರ್ರಿ, ತಮ್ಮ ಹೊಲದ ಮೇಲ್ಗಡೆ ಇರುವಂತ ಮಣ್ಣು ತಗೊಳ್ರಿ, ಸ್ವಲ್ಪ ಕೆಳಗಡೆ ಇರುವಂತ ಸಬ್ಸಾಯಿಲ್ ತಗೊಳ್ರಿ, ತಗೊಂಡು ಎಲ್ಲವುಗಳನ್ನು ಒಂದೊಂದು ತಟ್ಟೆಯಲ್ಲಿ ಹಾಕಿರ್ರಿ ಎರಡೆರಡು ಕೆಜಿ. ಆಮೇಲೆ ಎಲ್ಲವುಗಳಿಗೂ ನೀರ್ ಹಾಕ್ತಾ ಹೋಗ್ರಿ, ಯಾವುದರೊಳಗಿಂದ ನೀರು ಬೇಗ ಹೊರಗೆ ಹೋಗ್ಲಿಕ್ಕೆ ಆರಂಭ ಆಗತ್ತ ಅದ್ರ ಪ್ರಪೋರ್ಷನ್ ಸರಿ ಇಲ್ಲ ಅಂತ ತಿಳ್ಕೊಂಡು ಸುಲಭ ಆಯ್ತಲ್ಲ ಟೆಸ್ಟ್ ಮಾಡೋದು, ನಿಮ್ ಮನೆಯೊಳಗ ಮಾಡ್ಲಿಕ್ಕೆ ಸಾಧ್ಯ ಇದ್ದಲ್ಲ, ಇದ್ರ ಸಲುವಾಗಿ ಯಾವ ಲ್ಯಾಬೊರೇಟರಿಗೂ ಹೋಗ್ಬೇಕಾಗಿಲ್ಲ. ನೀವು ನೀರ್ ಹಾಕ್ತಾ ಹೋಗ್ರಿ, ನೀರ್ ಹಾಕಿದ ಕೂಡಲೇ ಎಷ್ಟು ನೀರನ್ನ ತನ್ನ ಹೊಟ್ಟೆಯೊಳಗೆ ಹಿಡಿದು ಇಟ್ಕೊಳ್ತೈತಿ ಅಷ್ಟು ಚಲೋ. ನೀವ್ ಮ್ಯಾಲ ಹಾಕಿದ ಕೂಡಲೇ ಕೆಳಗ್ ಬಸದ್ ಹೋಗ್ಲಿಕ್ಕಂತಂದ್ರೆ ತಿಳ್ಕೊಳ್ರಿ, ಇದ್ರ ಆರೋಗ್ಯ ಸರಿ ಇಲ್ಲ. ಮನೆಗೆ ಹೋದ ಕೂಡಲೇ ಮಾಡ್ಬೋದು, ಒಂದ್ ಬೊಕ್ಷ ಮಣ್ಣು ತಂದು ಹಾಕೋಣ ಹಾಕಿದ್ರು ಆಗುತ್ತೆ. ನಿಮ್ಮ ಹೊಲದ ಮಣ್ಣು ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬೇಕಾದ್ರೆ ಇಷ್ಟಾದ್ರೆ ಸಾಕು, ಅದ್ರಲ್ಲಿ ಹಾಕಿ ನೋಡ್ರಿ, ಗೊತ್ತಾಗ್ಬಿಡ್ತೀನಿ ಆ ಮಣ್ಣಿನ ಆರೋಗ್ಯ ಸರಿ ಇದೆಯೋ ಇಲ್ಲೋ ಅಂತ. ಯಾಕೆ ಆಗಿಲ್ಲ ಅಂತಂದ್ರ, ಆ ಮಣ್ಣಿನಲ್ಲಿ ಜೀವಾಣುಗಳು ಇರಬೇಕಾಗಿತ್ತು. ಒಂದು ಗ್ರಾಮ್ ಮಣ್ಣಿನಲ್ಲಿ ಸುಮಾರು ಒಂದು 300 ಕೋಟಿ ಜೀವಾಣುಗಳು ಇದ್ದು ಅಂತಂದ್ರ ಅದು ಆರೋಗ್ಯ ಪೂರ್ಣವಾದಂತ ಮಣ್ಣು ಅಂತ ಕರೆಸ್ಕೊಳ್ತು. ಒಂದು ವೇಳೆ ಅದರಲ್ಲಿ 30 ಕೋಟಿನೋ 40 ಕೋಟಿನೋ 50 ಕೋಟಿನೋ ಜೀವಾಣು ಇದ್ದು ಅಂತಂದ್ರ ಮಣ್ಣ ಬಡವಾಗೈತಿ ಅಂತ ತಿಳ್ಕೊ, ಮಣ್ಣು ಬಹಳ ಪೂವರ್ ಆಗೈತಿ ಅಂತ ತಿಳ್ಕೊ. ಬಡವನ ಕೈಯಿಂದ ಬಹಳ ಅಪೇಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನೊಬ್ಬ ಬಡ ವ್ಯಕ್ತಿಗೆ ನೀನೊಂದು 50,000 ಕೊಡು, ಒಂದು ಕೋಟಿ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕ ಮನುಷ್ಯ? ಅವನ ಹತ್ರ ಏನು ಇಲ್ಲ, ಅವನ ಹತ್ರ ಏನೋ ಒಂದು 50 ರೂಪಾಯಿನೋ 100 ರೂಪಾಯಿನೋ ಅದಾವು. ಆ ಮನುಷ್ಯ ನೀ ನನಗೊಂದು 50,000 ಕೊಡು ಅಂದ್ರೆ ಎಲ್ಲಿಂದ ಕೊಡುದು? ಹಾಗೆ ಯಾವ ಮಣ್ಣು ಬಡವಾಗಿದೆಯೋ ಆ ಮಣ್ಣಿನಿಂದ ನೀ ನನಗೆ ಇಷ್ಟು ಬೆಳೆ ಕೊಡ್ಬೇಕು ಅಷ್ಟು ಬೆಳೆ ಕೊಡ್ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಕೊಡೋದು ಆ ಮಣ್ಣು? ಅದು ಅನ್ನತ್ತೆ, ನನ್ನ ಹತ್ರ ಇದ್ರೆ ತಾನೇ ನಿಮ್ಗೆ ಏನಾದ್ರೂ ಕೊಡೋದು, ನನ್ನ ಹತ್ರ ನಿಮಗೆ ಬಡುವಂತ ಸಾಮರ್ಥ್ಯನೇ ಏನು ಉಳಿದಿಲ್ಲ, ಎಲ್ಲಿಂದ ತಂದು ಕೊಡ್ಲಿ ಅಂತ ಕೇಳುತ್ತೆ. ಅದಕ್ಕಾಗಿ ಮಣ್ಣು ಸಶಕ್ತವಾಗಿರ್ಬೇಕು, ಸದೃಢವಾಗಿರ್ಬೇಕು, ಆರೋಗ್ಯವಂತವಾಗಿರ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು ಈ ಮಣ್ಣಿಗೆ? ನಿಮ್ಮೆಲ್ಲ ನಮ್ ನಿಮ್ಮೆಲ್ಲ ಒಂದಲ್ಲಿಯೂ ಸಹಿತ ಇದೆ. ಮಣ್ಣಿನಲ್ಲಿ 16 ಪ್ರಕಾರದ ಪೋಷಕಾಂಶಗಳಿರ್ತಾವೆ. ಆ ಪೋಷಕಾಂಶಗಳ ಪ್ರಮಾಣ ಪ್ರತಿ ದಿವಸ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ತಾಮ್ರ ಇದೆ, ಅದರಲ್ಲಿ ಹಿತ್ತಾಳೆ ಇದೆ, ಅದರಲ್ಲಿ ಕಬ್ಬಿಣದ ಅಂಶ ಇದೆ, ಅದರಲ್ಲಿ ಗಂಧಕದ ಅಂಶ ಇದೆ, ಅದರಲ್ಲಿ ಸಿಲಿಕಾ ಇದೆ. ಇಂಥ 16 ಹಳೆಯ ವಿಜ್ಞಾನದ ಪ್ರಕಾರ 16, ಹೊಸ ವಿಜ್ಞಾನದ ಪ್ರಕಾರ 64 ಪೋಷಕಾಂಶಗಳು ಅದರಲ್ಲಿ ಇದಾವೆ. ಆ ಪೋಷಕಾಂಶಗಳೆಲ್ಲ ಹೀರಿ ಹೀರಿ ಹೀರಿ ಹೀರಿ ಭೂಮಿ ಸತ್ವ ಏನಾಗಿದೆ? ಯಾಕಂದ್ರ ನಾವು ಭೂಮಿಯೊಳಗಿಂದ ತಗೊಂಡಿವಿ, ಆದ ಏನು ಕೊಟ್ಟಿಲ್ಲ. ಪ್ರತಿ ವರ್ಷ ನಾವೇನೋ ಒಂದು 40 ಕ್ವಿಂಟಾಲ್ ಭತ್ತ ತಗೊಂಡಿವಿ. ಹಾಗಾದ್ರೆ 40 ಕ್ವಿಂಟಾಲ್ ಭತ್ತ ನಾ ತಗೊಂಡೆ, ಆಗ 40 ಕ್ವಿಂಟಾಲ್ ಬದಲಿ ಕೊಟ್ಟದ್ದೇನು ಭೂಮಿಗೆ? ನಾನೇನೋ ಒಂದು ಟನ್ ಒಂದ್ ಎಕರೆಯಿಂದ ತಗೊಂಡೆ, ಹಾಗಾದ್ರೆ 1 ಟನ್ ಬೆಳೆ ಈ ಮಣ್ಣಿನಿಂದ ಹೀರ್ಕೊಂಡಿನಿ, ಹಾಗಾದ್ರೆ ಮಣ್ಣಿಗೆ ಕೊಟ್ಟದ್ದೇನು? ಏನಾದ್ರೂ ಈ ರಾಸಾಯನಿಕ ಗೊಬ್ಬರಗಳನ್ನ 1 ಕ್ವಿಂಟಲ್ 2 ಕ್ವಿಂಟಲ್ 4-5 ಕ್ವಿಂಟಲ್ ತಂದು ಹಾಕಿವಿ, ಅದು ಅದರ ಆಹಾರ ಅಲ್ಲ. ಬೆಳೆಯ ಆಹಾರ ಏನು ಅಂದ್ರ ಭೂಮಿಯೊಳಗಿರುವಂತ ಜೀವಾಣುಗಳ ಪಾರ್ಥಿವ ಶರೀರ ಅಂತ ಏನಿರ್ತಲ್ಲ, ಜೀವಾಣುಗಳು ಸತ್ತು ಕೂಡಲೇ ಅದರ ಪಾರ್ಥಿವ ಅಂತ ಏನಿರ್ತಲ್ಲ ಅದು ಬೆಳೆಯ ಆಹಾರ. ಈ ರಾಸಾಯನಿಕ ಗೊಬ್ಬರ ಹೋಗಿ ಆ ಜೀವಾಣುಗಳನ್ನ ಕೊಲ್ಲು ಕೆಲಸ ಮಾಡುತ್ತೆ, ಮತ್ತೊಂದು ಜೀವಾಣುವನ್ನು ಹುಟ್ಟಿಸು ಕೆಲಸ ಮಾಡೋದಿಲ್ಲ. ಕೊಲ್ಲದೆ ನಾವು ಕೊಲ್ಲುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಜೀವಕ್ಕೂ ಸಹಿತ ಜೀವಿತಾವಧಿ ನಿಶ್ಚಿತವಾಗಿದೆ, ಆ ಅವಧಿಗೆ ಅದು ಸತ್ತು ಹೋಗುತ್ತೆ. ಆಕಸ್ಮಿಕವಾಗಿ ಬಂದಂತಹದ್ದು ಅದು ಅಷ್ಟ ಆಹಾರ ಕೊಡೋದಿಲ್ಲ. ನೈಸರ್ಗಿಕವಾಗಿ ಕೆಲವು ಗಂಟೆಗಳಲ್ಲಿ ಸತ್ತು ಹೋಗ್ತಾವ, ಕೆಲವೊಂದು ನಿಮಿಷಗಳಲ್ಲಿ ಸತ್ತು ಹೋಗ್ತಾವ, ಕೆಲವೊಂದು ದಿವಸಗಳಲ್ಲಿ ಸತ್ತು ಹೋಗ್ತಾವ, ಕೆಲವೊಂದು ವರ್ಷಗಳ ನಂತರ ಸತ್ತು ಹೋಗ್ತಾವ. ಸಾವಿರಾರು ಪ್ರಕಾರದ ಜೀವಾಣುಗಳು ಅದರಲ್ಲಿವೆ, ಅವು ಸತ್ತು ಹೋಗ್ತಾವ. ಸತ್ತ ನಂತರ ಅದರ ಪಾರ್ಥಿವ ಏನಂತ ಅದು ನಮ್ಮ ಬೆಳೆಯ ಆಹಾರ. ಆ ಜೀವಾಣುಗಳ ಬ್ಯಾಂಕೇ ನಷ್ಟ ಆಗಿ ಹೋಗಿದೆ ಭೂಮಿಯಲ್ಲಿ. ನಾವು ಹಾಕಿರುವಂತ ರಾಸಾಯನಿಕ ಗೊಬ್ಬರಗಳು, ನಮ್ ಶ್ರೀಶೈಲ ಅವ್ರು ಆಗ್ಲೇ ಹೇಳಿದ್ರು, ನಾವು ಹಾಕಿರುವಂತ ವಿಷ ಅವುಗಳನ್ನ ಕೊಂದ ಹಾಕ್ತದೆ, ಮತ್ತು ಅವನು ಕೊಲ್ಲೋದಕ್ಕ ಇಷ್ಟು ಹಾಕ್ಬೇಕಾಗಿರ್ಲಿಲ್ಲ. 20% ಅವು ಹುಡುಕು ಸತ್ತು ಹೋದ್ವು, ಅವು ತಿಂದು ಸತ್ತು ಹೋದ್ವು. 80% ವಿಷ ಭೂಮಿಯೊಳಗ ಪದರಾಗಿ ನಿಂತಿದೆ. ವಿಷದ್ದೇ ಒಂದು ಪದರ ತಯಾರಾಗಿದೆ ಭೂಮಿಯೊಳಗ. ಆ ವಿಷದ ಪದರು ಏನೇ ನೀರು ಬಿದ್ದರೂ ಸಹಿತ ಅದರ ಜೊತೆ ಸೇರಿ ಹೋಗುತ್ತೆ. ನಾವು ಬೀಜಗಳನ್ನ ಹಾಕಿದ್ರೆ ಆ ವಿಷಾನೇ ಆ ಬೀಜಗಳ ಮುಖಾಂತರವಾಗಿ ಬೆಳೆಯಲ್ಲಿ ಬಂದು ಧಾನ್ಯಗಳಲ್ಲಿ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಬಂದ್ಬಿಡುತ್ತೆ. 1 ಕೆಜಿ ಅನ್ನದಲ್ಲಿ 27 ಮಿಲಿಗ್ರಾಮ್ ವಿಷ ಪ್ರತಿ ದಿವಸ ನಮ್ಮ ಶರೀರವನ್ನು ಸೇರ್ತಾ ಇದೆ. ಹಾಗಾದ್ರೆ ಮಣ್ಣಿನ ಆರೋಗ್ಯ ಏನ್ ಚೆನ್ನಾಗೈತೆ? ಮಣ್ಣಿಗೆ ಶ್ವಾಸ ಉಚ್ಛಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ದಿವಸ ಮಣ್ಣು ಕಾಂಪ್ಯಾಕ್ಟ್ ಆಗ್ತಾ ಇದೆ. ಅಂದ್ರೆ ಏನಂತೀವಿ ನಾವು ಕನ್ನಡದ ಗಟ್ಟಿ ಆಗ್ತಾ ಇದೆ. ಹತ್ತಂಡಿ ಅಂತಾರೆ, ಹತ್ತಂಡಿ ಗ್ರಾಮೀಣ ಭಾಷೆ ಒಳಗೆ ಹತ್ತಂಡಿ, ಆ ವಿಜಾಪುರ ಭಾಷೆ ಒಳಗೆ ಗಟ್ಟಿ ಭಾಷೆ, ಇದು ಗಟ್ಟಿಗೊಳ್ತಾ ಇದೆ, ಕಾಂಪ್ಯಾಕ್ಟ್ ಆಗ್ತಾ ಇದೆ. ಈ ಕಾಂಪ್ಯಾಕ್ಟ್ ಆಗುವ ಯಾಕಾಯ್ತು ಅಂತಂದ್ರೆ ಇದ್ರ ಒಳಗಿರುವಂತ ಜೀವಾಣುಗಳು ಏನ ಚಲನವನ್ನ ಮಾಡ್ತಿದ್ವಲ್ಲ ಅವೆಲ್ಲ ಹೋಗ್ಬಿಟ್ಟು ಸತ್ಬಿಟ್ಟು ಸತ್ತ ನಂತರ ಒಳಗೆ ಯಾರು ಅಳಗಾಡುವವ್ರು ಯಾರು ಇಲ್ಲ, ಅಳಸಾಡುವವ್ರು ಯಾರು ಇಲ್ಲ. ಹೀಗಾಗಿ ಅದು ನಿರ್ಜೀವ ಆಗ್ತಾ ಇದೆ ಮಣ್ಣು, ಆ ಮಣ್ಣು ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಮಣ್ಣಿಗೆ ನೀರನ್ನಾಗ್ಲಿ ಗಾಳಿಯನ್ನಾಗ್ಲಿ ಹೀರ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂದ್ರೆ ಒಳಗಿರುವಂತ ಜೀವಾಣುಗಳು ಬದುಕೋದೇ ಆಗಿ. ಜೀವಾಣುಗಳು ಒಳಗಡೆ ಮಣ್ಣಿನ ಒಳಗಡೆನೂ ಇರ್ತಾವ. ಅವು ಕೆಲವೊಂದು ಸವಾತೀಯ ಜೀವಾಣುಗಳು, ಕೆಲವೊಂದು ಅವಾತೀಯ ಜೀವಾಣುಗಳು, ಎರಡು ಪ್ರಕಾರದ್ದು ಇರ್ತಾವ. ಅವಾತೀಯ ಜೀವಾಣುಗಳು ಸೀಸನಲ್ ಆಗಿ ಕೆಲಸ ಮಾಡ್ತಿರ್ತಾವ. ಕರಿನಿಯಲ್ ಅಂತ ಇರ್ತಾವ, ಅವಾಗ ಯಾವಾಗ ಸೀಸನ್ ಮ್ಯಾಗ ತಮಗೆ ಏನಾದ್ರೂ ಕೆಲಸ ಸಿಕ್ತು ಅಂತಂದ್ರೆ ದಡದನ್ನ ಎತ್ತರ್ಕೋ ಇರ್ಲಿಕ್ಕಂದ್ರೆ ಮಲ್ಕೊಂಡು ಬಿಡ್ತಾವ. ಅವು ಅವಾತೀಯ ಜೀವಾಣುಗಳು ಅಂತ ಅವು ಕರೀತಾರೆ. ಅವು ಯಾವಾಗ ಎದ್ದು ಅವಶ್ಯಕತೆ ಬಿತ್ತು ಅಂದ್ರೆ ಎದ್ದು ಕೆಲಸ ಮಾಡ್ತಾವು, ಕೆಲಸ ಮುಗಿದ ಕೂಡಲೇ ಮಲ್ಕೊಂಡು ಬಿಡ್ತಾವ, ಸುಶುಪ್ತಿ ಅವಸ್ಥೆಗೆ ಹೋಗ್ಬಿಡ್ತಾವೆ. ಇನ್ನು ಸವಾತೀಯ ಜೀವಾಣುಗಳು ಅಂದ್ರೆ ಯಾವಾಗ್ಲೂ ಎತ್ತರ ಇರುವಂತವ್ ಇರ್ತಾವ. ಅವಕ್ಕೆ ಯಾವಾಗ್ಲೂ ಗಾಳಿ ಬೇಕು, ಅವಕ್ಕೆ ಅನ್ನ ಬೇಕು, ನೀರ್ ಬೇಕು, ಎಲ್ಲ ಬೇಕು. ಅದು ಸಿಗದೆ ಇದ್ರೆ ಅವು ಸತ್ತು ಹೋಗ್ತಾವ. ಅವು ಭೂಮಿಯಲ್ಲಿ ಪ್ರತಿ ದಿವಸ ಕಡಿಮೆ ಆಗ್ತಾರೆ. ಇದನ್ನು ಹೆಚ್ಚಿಸ್ಬೇಕಾದ್ರೆ ಆಗ್ಲೇ ಹೇಳಿದ್ರಲ್ಲ, ಅವನ ಪ್ರಭು ಹೇಳಿದ್ರು, ನಾವು ಈ ಮಣ್ಣಿಗೆ ಏನಾದ್ರೂ ಕೊಡ್ಬೇಕಲ್ಲ, ಈ ಮಣ್ಣಿನಿಂದ ಏನಾದ್ರೂ ತಗೊಳ್ತೀವಿ ಅಂದ್ರೆ ಈ ಮಣ್ಣಿಗೆ ಏನಾದ್ರೂ. ಈ ನಿಸರ್ಗದ ನಿಯಮ ಏನು, ಈ ನಿಸರ್ಗದೊಳಗ ಯಾರು ತಗೊಳ್ಳೋರಿಲ್ಲ, ಸ್ವಲ್ಪ ತಗೊಂಡು ಹೆಚ್ಚು ಕೊಡುವಂತಹ ನಿಸರ್ಗದ ನಿಯಮ. ತಗೊಳ್ಳುವಾಗ ಸ್ವಲ್ಪ ತಗೊಳ್ಳೋದು, ಕೊಡುವಾಗ ಹೆಚ್ಚು ಕೊಡೋದು. ಅಂದ್ರೆ ಭೂಮಿಗೆ ನೀವು ಒಂದು ಕಾಳು ಹಾಕಿದ್ರೆ ಅದು 400 ಅಥವಾ 500 ಕಾಳುಗಳನ್ನು ಮರಳಿ ಕೊಡುವಾಗ ತಗೊಳ್ಳುವಾಗ ಸ್ವಲ್ಪ ತಗೊಳ್ಳುತ್ತೆ. ಒಂದ್ ಗಿಡಕ್ಕೆ ಒಂದ್ ಬೀಜ ಹಾಕಿದ್ರೆ ಆ ಗಿಡ 1000 ಹಣ್ಣುಗಳನ್ನು ಕೊಡುತ್ತೆ, ಪ್ರತಿ ವರ್ಷಾನು ಕೊಡುತ್ತೆ. ಇದು ಅದರ ಸ್ವಭಾವ. ಈ ನಿಸರ್ಗ ತಗೊಳ್ಳುವಾಗ ಸ್ವಲ್ಪ ತಗೊಳ್ಳುತ್ತೆ, ಕೊಡುವಾಗ ಸಮೃದ್ಧವಾಗಿ ಕೊಡುತ್ತೆ. ಆದ್ರೆ ಮನುಷ್ಯ ಒಬ್ಬ ಇದಕ್ಕೆ ಅಪವಾದ. ತಗೊಳ್ಳುವಾಗ ಬಹಚ್ಚಾಯಿ, ಬಹಳ ಬೇಕು, ತೊಕ್ಕಟೆ ಬೇಕು, ಈಗಲೇ ಬೇಕು, ಇದು ಮನುಷ್ಯನ ಸ್ವಭಾವ. ನಿಸರ್ಗದಲ್ಲಿ ಇದು ನಡೆಯೋದಿಲ್ಲ. ಬಹಳ ಬೇಕು, ತೊಕ್ಕಟೆ ಬೇಕು, ಈಗಲೇ ಬೇಕು, ತಕ್ಷಣ ಬೇಕು, ಇದು ಇವನ ಸ್ವಭಾವ. ಆಮೇಲೆ ಏನ್ ತಗೊಳ್ತಾನಲ್ಲ, ತಗೊಂಡಿದ್ರು ಒಂದ್ ಅಂಶನು ಕೊಡ್ಲಿಕ್ಕೆ ತಯಾರಿ. ಇವನಿಗೆ ಬರೀ ಲೇನಾ ಬ್ಯಾಂಕ್ ದೇನಾ ನೈ, ಬರೀ ತಗೊಳ್ಳೋ ಬ್ಯಾಂಕ್ ಇವ ಕೊಡು ಬ್ಯಾಂಕ್ ಅಲ್ವೇ ಅಲ್ಲ. ಅನಿವಾರ್ಯವಾಗಿ ಏನ್ ಬಿಡ್ಬೇಕಾಗ್ತಲ್ಲ ಅದನ್ನ ಮಾತ್ರ ಬಿಡ್ತಾನಷ್ಟೇ. ಈ ಊಟ ಮಾಡ್ಯಾನ ಇಟ್ಕೊಳಕ್ ಬರುದಿಲ್ಲ, ಅದಕ್ಕಂತ ಬಿಡ್ತಾನ ಹೊರತು ಇವಾಗ ಅದನ್ನು ಬಿಡು ಇಚ್ಛಾ ಇಲ್ಲ. ನೀವು ತಿಳಿತಾನಿದ್ರ ಊಟ ಮಾಡ್ತಾನ, ಏ 250 ರೂಪಾಯಿ ಕೊಟ್ಟು ಜಿಲೇಬಿ ತಂದಿದ್ದೀನಿ, ಇದನ್ನ ಹೇಗ್ ಬಿಡೋದು ಅಂತಾನ. ಹೀಗೆ ಇರ್ಬೇಕಂತ ಅನ್ನೋದು, ಜಿಲೇಬಿ ಹೇಗ್ ನುಂಗಿದ್ದ ಹಾಗೆ ಇರ್ಬೇಕು ಅಂತಾನ. ಹಂಗಿರುವುದಿಲ್ಲ, ಹಾಗಾಗೋದಿಲ್ಲ, ಬಿಡ್ಲೇಬೇಕಾಗತ್ತೆ. ತಾಯಿ ಒಂದು ಮಗುವನ್ನ ಹೊಟ್ಟೆಯಲ್ಲಿ ಬೆಳೆಸ್ಕೊಂಡ್ಲು ಅಂದ್ರೆ ಇದು ಹೀಗೆ ಇರ್ಬೇಕು ಅಂದ್ರೆ ಇರ್ಲಿಕ್ಕೆ ಸಾಧ್ಯನಾ? ಆ ತಾಯಿ ಇರೋದು ಇರೋದೇ ಕಷ್ಟ. ತಾಯಿ ಬದುಕೋದಿಲ್ಲ. 9 ತಿಂಗಳು 9 ದಿವಸದ ನಂತರ ಮಗು ಹೊರಗೆ ಬರದೇ ಇದ್ರೆ ತಾಯಿ ಹೋಗ್ಬೇಕಾಗತ್ತೆ, ಬಿಡ್ಲೇಬೇಕು. ನಾವು ಏನ್ ಸ್ವೀಕಾರ ಮಾಡ್ತೀವಲ್ಲ ಅದಕ್ಕಿಂತಲೂ ಹೆಚ್ಚಿಗೆ ನಾವು ಬಿಡ್ಬೇಕಾಗುತ್ತೆ. ಇದು ನಿಸರ್ಗದ ನಿಯಮ. ನಿಸರ್ಗದಲ್ಲಿ ಎಲ್ಲವೂ ತಗೊಳ್ತಾವ, ಕಡಿಮೆ ತಗೊಳ್ತಾವ, ಹೆಚ್ಚು ಕೊಡ್ತಾವ. ಮನುಷ್ಯ ಈ ನಿಯಮವನ್ನು ಮೀರಿ ನಡೀಲಿಕ್ಕೆ ಹತ್ತಿದ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಎಲ್ಲ ಸಮಸ್ಯೆಗಳು ಬಂದಿತ್ತು. ಮಣ್ಣನ್ನು ಕೆಡಿಸಿದ, ಮಾಡಬಾರ್ದನ್ನೆಲ್ಲ ಮಾಡಿದ, ಮಣ್ಣನ್ನು ಕೆಡಿಸಿಕೊಟ್ಟು, ಮಣ್ಣನ್ನು ಕಡದ, ಕತ್ತರಿಸಿದ, ತೊಳೆದ, ಆದ್ರೂ ಮಣ್ಣಂತದ ಆಗ್ಲಪ್ಪ ಹೋಗು. ಅದಕ್ಕೆ ನಮ್ಮ ಹಿರಿಯರು ಒಂದು ಮಂತ್ರ ಕಲಿಸ್ತಿದ್ರು, ಎದ್ದು ಕೂಡ್ಲೇನ ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಲೇ ವಿಷ್ಣು ಪತ್ನೇ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮೇ. ಮಕ್ಕಳಿಗೆ ಅನ್ನ ಕಲಿಸ್ತಿದ್ರು ಈ ಭೂಮಾತೆಯನ್ನ ಕುರಿತು. ಈ ಸಮುದ್ರವೇ ನಿನ್ನ ವಸ್ತ್ರ, ಪರ್ವತಗಳೇ ನಿನ್ನ ಸ್ತನಮಂಡಲಗಳು, ಹರಿವ ನದಿಗಳೇ ನಿನ್ನ ಆ ಕ್ಷೀರಾಮೃತ. ಅದನ್ನು ಕುಡಿಯುವಾಗ ತಾಯಿ ನನ್ನ ಕಾಲು ಬಡಿಯುವಾಗ ನನ್ನ ಕಾಲು ನಿನಗೆ ಬಡಿತಾವ, ಆದ್ರಿಂದ ನನ್ನನ್ನು ಕ್ಷಮಿಸ್ಬೇಕು ಅಂತ ಪ್ರಾರ್ಥನೆ ಮಾಡುವಂತ ಒಂದು ಮಂತ್ರ ನಮ್ಗೆ ಹೇಳ್ತಿದ್ರು ಹಿರಿಯರು. ನಾವು ಶಾಣ್ಯರಾದೀವಿ, ಬುದ್ಧಿವಂತರಾದೀವಿ, ಅದನ್ನೇನ್ ಮಾಡೋದು ಅಂದೀವಿ, ಅದ್ಯಾಕೆ ಹೇಳಬೇಕು ಅಂದೀವಿ. ಕೃತಜ್ಞತಾ ಭಾವವನ್ನ ಮರೆತು ಕೃತಜ್ಞತಾ ಭಾವಧಾರಣೆಯನ್ನ ಮಾಡ್ಕೊಂಡಿವಿ. ಅದರ ಪರಿಣಾಮವನ್ನು ನಾವೇ ಭೋಗಿಸ್ತಾ ಇದ್ದೀವಿ, ಮತ್ತಾರು ಭೋಗಿಸೋದಿಲ್ಲ, ನಾವೇ ಭೋಗಿಸೋದು. ಮಣ್ಣು ಸಮೃದ್ಧ ಆಗ್ಬೇಕು. ಮಣ್ಣನ್ನು ಕೆಡಿಸಿದೀವಿ, ತುಡಿದು ಕೆಡಿಸಿದೀವಿ, ಕಡಿದು ಕೆಡಿಸಿದೀವಿ, ಮತ್ತೇನೇನೋ ಮಾಡಿ ಕೆಡಿಸಿದೀವಿ. ಒಂದ್ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ, ಪ್ಲಾಸ್ಟಿಕ್ ಅನ್ನ ಹಾಕಿ, ಬೇರೆ ಬೇರೆ ಸ್ಪ್ರೇ ಮಾಡಿ, ರಾಸಾಯನಿಕಗಳ ವಿಷೌಷಧಿಗಳನ್ನ ಸಿಂಪಡಿಸಿ, ಭಾರವಾದ ವಾಹನಗಳನ್ನ ಅದರ ಮೇಲೆ ನಡೆಸಿ, ಭೂಮಿಯ ಮೇಲೆ ಸಾಗುವಳಿಗಾಗಿಯೂ ಸಹಿತ ಭಾರವಾದ ವಾಹನಗಳನ್ನ ನಡೆಸಿ ಜೀವಾಣುಗಳ ಪೊಲೆಯನ್ನ ಮಾಡಿದೀವಿ. ಇದರಿಂದ ಮಣ್ಣು ಹಾಳಾಗಿದೆ ಮತ್ತು ಯಾರಿಗೂ ಗೊತ್ತಿಲ್ಲದಂತ ಎಂಥೆಂಥ ಕಸಗಳು ಬಂದು ನಮ್ಮ ಭೂಮಿಯನ್ನ ಸೇರಿದವು. ಆ ಮಣ್ಣಿನ ಗೆಳೆಯರು ಶತ್ರುಗಳು ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ನಮ್ಮ ಶತ್ರು ದೇಶಗಳು ಧಾನ್ಯದಲ್ಲಿ ಬೆರೆಸಿ ಆ ಬೀಜಗಳನ್ನ ನಮ್ಮ ದೇಶ ಹಾಳು ಮಾಡುವ ಸಲುವಾಗಿ ಕಳಿಸಿಕೊಟ್ರು. ಉದಾಹರಣೆಗೆ ಪಾರ್ಥೇನಿಯಂದಂತ ಸುಮಾರು ಕಸಕಡ್ಡಿಗಳಿವೆ, ಕಳೆಗಳಿವೆ, ಅವು ಬಂದು ನಮ್ಮ ಭೂಮಿಯನ್ನ ಸೇರಿ ಭೂಮಿಯನ್ನ ಹಾಳು ಮಾಡ್ತಾ ಇದೆ. ಅಥವಾ ಗೀರಿಸಿಡಿ ಅಂತ ಒಂದು ಗಿಡ ಇದೆ, ಅಂದ್ರೆ ಅದರ ಹೂವು ಮತ್ತು ಎಲೆಗಳನ್ನ ನೀವು ಮನೆಯಲ್ಲಿ ತಂದಿಟ್ರಿ ಅಂದ್ರೆ ಹಾವು ಚೋಳುಗಳು ಸಹಿತ ಓಡೋಗ್ತಾವ ಮನೆಯೊಳಗೆ, ಇರುವೆಗಳು ಸಹಿತ ಹೋಗ್ತಾವ ಅದ್ರ ವಾಸನೆ ಪಡ್ತಾರೆ. ಈ ರಸ್ತೆ ಪಕ್ಕದಲ್ಲಿ ಇರ್ತಾವ ಗುಲಾಬಿ ಹೂವಿನ ಗುಲಾಬಿ ರಂಗದ ಹೂಗಳಾಗ್ತಾವ ಅದಕ್ಕ ಗ್ಲೀರಿ ಸಿಡಿಯ ಅಂತ ಕರೀತಾರೆ. ನೀವು ಗೊಬ್ಬರ ಗಿಡಗಳು ಅಂತ ಕರಿತೀರಿ, ಎಲ್ಲೂ ಗೊಬ್ಬರ ಗಿಡಗಳು ಅಂತ ಬೇಕಾದಷ್ಟು ನಮ್ಮ ವೈಜ್ಞಾನಿಕರು ಇದು ಬಹಳ ಚಲೋ, ಇದು ಗೊಬ್ಬರ ಮಾಡ್ತದ ತಗೊಳ್ರಿ ಹಾಕ್ರಿ ಅಂತಾರೆ. ನಡ್ಕೋದಲ್ಲ ನಮ್ ತೀರ್ಥ ಕಳಿಸಿದ್ದದು. ಅದು ಬೇಸಿಗೆ ದಿನದಲ್ಲಿ ಅದ್ರ ಕೆಳಗಡೆ ಇರುವೆಗಳು ಸಹಿತ ಆಡೋದಿಲ್ಲ, ಆ ಗಿಡದ ಮೇಲೆ ಪಕ್ಷಿಗಳ ಸಹಿತ ಬಂದು ಕೂಡೋದಿಲ್ಲ, ಅದಕ್ಕೆ ಒಂದು ಹಣ್ಣು ಇರೋದಿಲ್ಲ. ಒಂದ್ ಊರಲ್ಲಿ ಹಾಕಿದ್ರು ಎಲ್ಲ ಜನ, ಆ ಊರೊಳಗೆ ಹೊರಗಡೆ ಹಾಕಿದ್ ರೋಡ್ ಪಕ್ಕದಲ್ಲಿ ಆ ಎಲ್ಲ ಹಾವು ಚೇಳುಗಳು ಬಂದು ಊರೊಳಗಿನ ಮನೆಯೊಳಗೆ ಸೇರ್ಕೊಂಡು ಅದು ಇತ್ತು ಅಂತಂದ್ರೆ, ಹಾಗಾದ್ರೆ ನಿನ್ನ ಮನೆಯೊಳಗಿನ ಓಡಿಸ್ಬೇಕಾಗಿದ್ರೆ ಅದನ್ನ ತಂದು ಮನೆಯೊಳಗೆ ಹಾಕೋಬೇಕು, ಮನೆಯೊಳಗೆ ಹಾಕೊಂಡ್ರೆ ನಾವು ಹೋಗ್ಬೇಕು. ಅದು ಎಲ್ಲರನ್ನೂ ಕಳಿಸೋದಕ್ ಬಂದದ್ದೆ ಹೊರತು ಕರೆಯೋದಕ್ ಬಂದದ್ದಲ್ಲ. ಇಂಥ ಒಂದಲ್ಲ, ನೂರು ನೂರು ಗಿಡಗಳು. ನಿಮ್ಗೆ ಗೊತ್ತಿರುವ ಸಪ್ತಪರ್ಣಿ ಅಂತ ಒಂದು ಗಿಡ ಬಂತು, ವಿದೇಶಿ ಗಿಡ, ಏಳು ಎಲೆಗಳು ಇರ್ತಾವ, ಯಾರೂ ತಮ್ಮ ಮನೆ ಎದುರುಗಡೆ ಹಾಕೊಂಡ್ರು ಬಹಳ ಬೇಗ ಬೆಳೆಯುತ್ತೆ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ. ಆ ಸಪ್ತಪರ್ಣಿ ಗಿಡಕ್ಕೆ ಯಾವಾಗ ಹೂ ಬಂತು, ಆ ಹೂವಿನ ಪರಾಗ ಕಣಗಳು ಏನು ಆ ಕಡೆ ಈ ಕಡೆ ಹೋದ್ವು, ಅವು ನಮ್ಮ ಹೂವಿನ ಮುಖಾಂತರ ಒಳಗೆ ಹೋದ ನಂತರ ಅಸ್ತಮಾ ಅನ್ನುವಂತ ಕಾಯಿಲೆ ಯಾವಾಗ ನಮ್ಗೆ ಆಯ್ತಲ್ಲ ಅವಾಗ ಗೊತ್ತಾಗಲಿ ಕತ್ತು ಇದು ಗಿಡ ಸರಿಯಲ್ಲ. ಅದು ಶತ್ರು ದೇಶದವರು ನಮ್ಮನ್ನ ತೀರಿಸೋದಕ್ಕಾಗಿ ತಯಾರಿ ಮಾಡಿದ ಕಳಿದಂತ ಗಿಡ. ನಮ್ಮ ವೈಜ್ಞಾನಿಕರು ವಿಚಾರ ಮಾಡ್ಲಿಲ್ಲ, ಬಹಳ ಬೇಗ ಬೆಳೆಯುತ್ತೆ ಅಂತ ಹೇಳಿದ್ರು, ಬಹಳ ನೆರಳು ಕೊಡುತ್ತೆ ಅಂತ ಹೇಳಿದ್ರು, ಆದ್ರೆ ಅದು ಯಾವ ಉದ್ದೇಶಕ್ಕಾಗಿ ಕಳಿಸಿದ್ರಲ್ಲ ಅದು ನಮ್ಗೆ ಗೊತ್ತಾಗ್ಲಿಲ್ಲ. ಇಂಥ ಸಾವಿರ ಸಾವಿರ ಗಿಡಗಳನ್ನು ಹೊರಗಿಂದ ತಂದಿ. ಇದುವರೆಗೆ ಪಂಚಭೂತಗಳ ಸಮತೋಲನ ಕಾಪಾಡುವಲ್ಲಿ ನನ್ನ ಪಾಲು ಈ ಕುರಿತು ಕನ್ನೀರು ಶ್ರೀಗಳಾದ ಅದೃಶ್ಯ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳು ರೈತರೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮದ ಮೊದಲ ಭಾಗವನ್ನು ಕೇಳಿದಿರಿ. ಮುಂದಿನ ಭಾಗ ಪುನಃ ನಾಳೆ ಪ್ರಸಾರವಾಗಲಿದೆ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಪಂಚಭೂತಗಳ ಸಮತೋಲನ ಕಾಪಾಡುವಲ್ಲಿ ನನ್ನ ಪಾಲು ಈ ಕುರಿತು ದಾವಣಗೆರೆ ಜಿಲ್ಲೆ ಹೆಬ್ಬಾಳ ಗ್ರಾಮದ ವಿರಕ್ತ ಮಠದಲ್ಲಿ ನಡೆದ ರೈತರೊಂದಿಗೆ ಸಂವಾದ ಈ ಕಾರ್ಯಕ್ರಮದಲ್ಲಿ ಕನ್ನೇರಿ ಶ್ರೀ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ತರೀಕೆರೆ ತಾಲೂಕು ಮಲ್ಲೇನಹಳ್ಳಿಯ ಚಿಕ್ಕಮ್ಮ ಮತ್ತು ಸಂಗಡಿಗರಿಂದ ಅಂತರ್ಘಟ್ಟಮನ ಪದ. ಬಂದು ಬರುದಾಳೆ ಕೇವಾಳೆ ಕಾಲ ಸಳಿ ಜಾರ ಹೂವೆ ಮಾಡಿದವೆ ಕಳೆಗೆ ಸಳಿ ಜಾರ ಬಂದಾರೆ ತಾಪನ ನಿನ ಗುಡಿಗೆ ಬರುತ್ತಾರೆ ನಿನ ಗುಡಿಗೆ ಬರುತ್ತಾರೆ ಹೂವೆ ಮಾಡಿದವೆ ಗುಡಿಗೆ ಬರುತ್ತಾರೆ ನಿನ ಗುಡಿಗೆ ಬರುತ್ತಾರೆ ಹೂವೆ ಮಾಡಿದವೆ ಬರುತ್ತಾರೆ ಹೂವೆ ಬಾಡಿದವೆ ಗುಡಿಗೆ ಬರುತ್ತಾರೆ ಗುಡಿಗೆ ಬರುತ್ತಾರೆ ಹೂವೆ ಬಾಡಿದವೆ ಚದುರೇರುವೆ ಬಾಡಿದವೆ ಪದಾಗೆ ಚದುರೇರುವೆ ಬಾಡಿದವೆ ಚದುರೇರಡಿದು ಮಾತುವಾರಿಯ ಮೇಲಡಿಕೆ ವಡಿಯ ಮೇಲಡಿಕೆ ವಡದಂಗೆ ಹೂವೆ ಬಾಡಿದವೆ ಮೇಲಡಿಕೆ ವಡಿಯ ಮೇಲಡಿಕೆ ಒಡದಂತೆ ಹೂವೆ ಬಾಡಿದವೆ ಮನೆಯನ್ನ ನಡಿಗೆಯ ನೋಡೇನೋ ನಡುವೆನ್ನೆ ನಾಳ ಪದುಮಾವ ಬನ್ನೆ ನಾಳ ಪದುಮಾವ ಹೂವೆ ಬಾಡಿದವೆ ನಾಳ ಪದುಮಾ ಬನ್ನೆ ನಾಳ ಪದುಮಾವ ಹೂವೆ ಬಾಡಿದವೆ ನಾಳ ಪದುಮಾಯಿಡ ಕಂಡ ನಡಿಯ ಸೂರ್ಯದುನ ಸೂರ್ಯದುನ ಇದರಿಗೆ ಹೂವೆ ಬಾಡಿದವೆ ಸೂರ್ಯದುನ ಇದರ ಸೂರ್ಯದುನ ಇದರಿಗೆ ಹೂವೆ ಬಾಡಿದವೆ ಶಿವಗೆ ಮಕ್ಕಳ ಸಾಮಾನ್ಯವರಂಗ ತಂಗ್ಯಾರ ಎಳ ಅವರ ತಂಗ್ಯಾರ ಎಳ ಮಂದಿ ಹೂವೆ ಬಾಡಿದವೆ ತಂಗ್ಯಾರ ತಂಗ್ಯಾರ ಎಳ ಮಂದೆ ಹೂವೆ ಬಾಡಿದವೆ ತಂಗ್ಯಾರ ಎಳ ಮಂದಿರಿಂದ ಸುಟಿದಲ್ಲೇ ರಣ ಮಾರಿ ಹೂವೆ ಬಾಡಿದವೆ ಸುಟಿದಲ್ಲೇ ರಣ ಮಾರಿ ಹೂವೆ ಬಾಡಿದವೆ ಬೇವ ತರೀಕೆರೆ ತಾಲೂಕು ಮಲ್ಲೇನಹಳ್ಳಿಯ ಚಿಕ್ಕಮ್ಮ ಮತ್ತು ಸಂಗಡಿಗರಿಂದ ಅಂತರ್ಘಟ್ಟಮ್ಮ ಪದ ಕೇಳಿದಿರಿ. ಈಗ ಪರಿಸರ ಗೀತೆ ಕೇಳೋಣ. ಪರಿಸರ ಗೀತೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.